ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಏನಮ್ಮ ನಿನ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಿದೆ? ವಾಯುಮಾಲಿನ್ಯ ಆಗಿ ಕೆಮ್ಮು, ಆಸ್ತ್ಮಾ, ಹೃದಯಾಘಾತ ಕೂಡ ಆಗ್ಬೋದು, ಗೊತ್ತಾ? ಪ್ಲೀಸ್ ಮೇಡಮ್, ಇದೊಂದ್ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ. ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇನ್ನೊಂದು ವಾರ ಉಳಿತು ಈ ಸಂಚಿಕೆ ಮತ್ತು ಮುಂದಿನ ಸಂಚಿಕೆ ಮುಗಿದ್ರ ನಾವು ನೀವೆಲ್ಲ ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದೊಳಗೆ ನಾವು ಕೂತು ಯೋಚನೆ ಮಾಡುವಂತಹ ಒಂದು ಸಮಯ ಅಂತ ಹೇಳ್ಬಹುದು. ಆದರೂ ನಿಮ್ಮ ಏನು ಚಟುವಟಿಕೆಗಳನ್ನು ನಡೆದವ, ಮೊದಲ ನೀವು ಆ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮುಗಿಸ್ಕೊಳ್ರಿ. ಇನ್ನೂ ಸಾಕಷ್ಟು ಸಮಯ ನೀವು ಕೃಷಿಯೊಳಗೆ ಕಳಿಬೇಕಾಗ್ಯದ. ಕೊಯ್ಲು ಮಾಡುವಂತಹ ಒಂದು ಸಮಯ, ನಿರ್ವಹಣೆ ಮಾಡುವಂತಹ ಒಂದು ಸಮಯ, ಮತ್ತೆ ಮುಂದಿನ ದಿನಗಳಲ್ಲಿ ಯೋಜನೆ ಮಾಡುವಂತಹ ಒಂದು ಸಮಯ ಕೂಡ ಬರ್ತದೆ. ಇಲ್ಲಿ ತನಕ ಏನಾಯ್ತು, ನಮಗೆ ಆಗಬಾರದು ಅನಿಸಿದಂತಹ ಸಂದರ್ಭಗಳನ್ನ ನಾವು ಮರೆಯೋಣಂತ. ಇದಾಗಬಾರ್ದಾಗಿತ್ತಪ್ಪ, ಇದು ಸರಿಯಾಗಿಲ್ಲ ಅನ್ನುವಂತಹದೇನು ಅನುಭವಗಳು ಇರ್ತಾವ, ಅಂತಹ ಅನುಭವಗಳನ್ನ ನಾವು ಮರೆಯೋಣ. ಮುಂದಿನ ವರ್ಷ ಹೊಸ ಉಲ್ಲಾಸ, ಹೊಸ ಹುರುಪಿನ ಜೊತೆಗೆ ಮುಂದುವರಿಯೋಣಂತ. ಮುಂದೆ ಎಲ್ಲ ಒಳ್ಳೇದಾಗಲಿ ಅನ್ನುವಂತಹ ಒಂದು ಆಶಾಭಾವನೆ, ಭರವಸೆಯ ಜೊತೆಗೆ ಮುಂದಡಿ ಇಡೋಣ. ನಾವು ಹಿಂದೆ ನೋಡಬೇಕು. ಯಾಕೆ ನೋಡಬೇಕು ಅಂತಂದ್ರೆ, ನಾವು ಎಲ್ಲಿ ಏನು ತಪ್ಪು ಮಾಡಿವಿ, ಎಲ್ಲಿ ಏನು ಮಾಡಬಾರ್ದಾಗಿತ್ತು, ಅಂಥ ಕಾರ್ಯಗಳು ಆಗ್ಯಾವ ಅನ್ನುವಂಥದ್ದನ್ನು ನಾವು ಸರಿಪಡಿಸಿಕೊಂಡು ಮುಂದಡಿ ಇಡುವುದೇ ಹಿಂದಿನ ಅಭ್ಯಾಸಗಳಿಂದ ಕಲಿಯುವಂತಹ ಒಂದು ಪಾಠ ಅಂಥೇಳಿ ಅನ್ಕೋಬೇಕು. ಅದಕ್ಕೆ ಎಲ್ಲೆಲ್ಲಿ ನಾವು ಏನ್ ಮಾಡಬೇಕಾಗಿತ್ತು, ಅದನ್ನು ಯಾಕೆ ಮಾಡಿಲ್ಲ ಅನ್ನುವಂತಹ ಒಂದು ಆತ್ಮವಿಮರ್ಶೆಯನ್ನು ಕೂಡ ನಾವು ಮಾಡ್ಕೋಬೇಕು. ಹಂಗಾದಾಗ ಏನಾಗ್ತದಪ್ಪ ಅಂತಂದ್ರೆ, ನಾವು ಕಲಿಯೋದಕ್ಕೆ ಸಾಧ್ಯ ಆಗ್ತದ, ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ ಆಗ್ತದ, ಮತ್ತ ಮಾಡದಂತಹ ತಪ್ಪುಗಳನ್ನೇ ನಾವು ಮಾಡದೆ ಮುಂದುವರಿಯೋದಕ್ಕೆ ನಮಗೆ ಒಂದು ಶಕ್ತಿ ಬರ್ತದ ಅನ್ನುವಂತಹ ಮಾತು. ಆತ್ಮೀಯರೇ, ಕಳೆದ ವಾರ ನಾವು ಯಾವ ರೀತಿ ಅನ್ಕೊಂಡಿದ್ವಿ ಅದೇ ರೀತಿಯಾದಂತಹ ಒಂದು ವಾತಾವರಣ ಇತ್ತು. ಆದ್ರೆ ವಾತಾವರಣ ಸ್ವಲ್ಪ ಏರುಪೇರು ಆಗ್ತದ ಅನ್ನುವಂತಹ ಒಂದು ಸೂಚನೆ ಕೂಡ ಇತ್ತು. ಅದರ ಪ್ರಕಾರ ಮೋಡಗಳು ಬಂದಾಗ ತಾವು ನಮಗೆ ಕರೆ ಮಾಡಿ ಆತಂಕ ವ್ಯಕ್ತ ಮಾಡಿದ್ದು ಕೂಡ ಅದ. ಆದ್ರೆ ಅಂಥ ಬದಲಾವಣೆಗಳೇನು ಆಗಲಿಲ್ಲ. ಕಳೆದ ವಾರದೊಳಗೆ ನಾವು ಏನ್ ಅನ್ಕೊಂಡಿದ್ವಿ ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ವಾತಾವರಣ ಸರಿಯಾಗಿತ್ತು, ಮತ್ತು ನಮ್ಮ ಎಲ್ಲ ಕೃಷಿ ಸಂಬಂಧಿ ಚಟುವಟಿಕೆಗಳು ಅಬಾಧಿತವಾಗಿ ನಡೆದವು ಅಂತ ಹೇಳಬಹುದು. ಹಿಂದಿನ ವಾರದ ಘಟನೆಗಳನ್ನೇ ನಾವು ಈ ವಾರ ಕೂಡ ನೋಡೋದಕ್ಕೆ ಸಾಧ್ಯದ ಅಂತಂದ್ರೆ, ನಮಗೆ ಅಂಥ ಏರುಪೇರು ಆಗುವಂತಹ ಸನ್ನಿವೇಶಗಳು ಇಲ್ಲ. ಆದರೂ ಕೂಡ ನಾವು ಯಾರ್ಯಾರು ಮಳೆ ಬರ್ತದೇನೋ ಅನ್ನುವಂತಹ ಒಂದು ಆತಂಕದೊಳಗಿದ್ದೀರಿ, ಅವರಿಗೆ ನಾನು ಮೊದಲೇ ಹೇಳಿಬಿಡ್ತೀನಿ. ವಾರದ ಮುನ್ನೋಟದೊಳಗಂತೂ ವಿಸ್ತಾರವಾಗಿ ನಾವು ಹೇಳುವುದಿದ್ದೇ ಇರ್ತದೆ. ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ವ್ಯತ್ಯಾಸ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಯಾಕಪ್ಪ ಅಂತಂದ್ರೆ, ಬಂಗಾಳ ಕೊಲ್ಲಿ ಒಳಗೆ ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗಿರುವುದರಿಂದ ಅದರ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ವಾರ ಏನು ಅಂತ ಒಂದು ಒತ್ತಡದ ಪ್ರದೇಶ ನಿರ್ಮಾಣ ಆಗಿತ್ತು, ಅದರ ಪ್ರಭಾವ ಈ ವಾರ ಸ್ವಲ್ಪ ಗುರುವಾರ ಮತ್ತು ಶುಕ್ರವಾರ ಇರ್ತದ ಅಂತ ಹೇಳಿ ತಂದರು ಹೇಳ್ತಾ ಇದ್ದಾರೆ. ಆವಾಗ ಅಂದ್ರೆ ಗುರುವಾರ ದಿವಸ ಮತ್ತು ಶುಕ್ರವಾರ ದಿವಸ ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ ಇರಬಹುದಾಗ್ಯದ. ಮತ್ತ ವಿಶೇಷವಾಗಿ ಶುಕ್ರವಾರದ ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ವಿಷಯದ ಕಡೆ ತಾವು ಗಮನ ಕೊಡಬೇಕು, ಈ ಸೂಚನೆಯ ಕಡೆ ಗಮನ ಕೊಡಬೇಕು, ಅದರ ಪ್ರಕಾರ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಯಾಕಪ್ಪ ಅಂತಂದ್ರೆ, ಏನು ಕೊಯ್ಲು ಮಾಡಿದಂತಹ ಉತ್ಪನ್ನ ಇರ್ತದ, ಅದನ್ನ ಒಣಗಿಸುವಂತಹ ಒಂದು ಕೆಲಸದೊಳಗೆ ತಾವು ತೊಡಗಿದ್ದೀರಿ, ಕೊಯ್ಲು ಮಾಡುವಂತಹ ಒಂದು ಕೆಲಸದೊಳಗೆ ತೊಡಗಿದ್ದೀರಿ, ಇಂಥ ಸಂದರ್ಭದೊಳಗ ಅಕಸ್ಮಾತ್ ಮಳೆ ಬಂತು ಅಂತಂದ್ರೆ ಅದು ಇಷ್ಟು ದಿವಸ ನಾವೇನು ಶ್ರಮ ಪಟ್ಟಿದ್ವಿ ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಸನ್ನಿವೇಶ ಇರುವುದರಿಂದ ತಾವು ಈ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಅನ್ನುವಂಥದ್ದು, ಅದಕ್ಕಾಗಿ ತಮಗೆ ಈ ಸೂಚನೆಯನ್ನ ನಾವು ಕೊಡತಾ ಇದ್ದೀವಿ. ಆದ್ರೆ ಆತಂಕ ಪಡುವಂತಹ ಸನ್ನಿವೇಶ ಏನು ಇಲ್ಲ, ಬಹಳ ಮಳೆ ಬರ್ತದ ಅನ್ನುವಂಥದ್ದು ಕೂಡ ಇಲ್ಲ, ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು, ಮತ್ತೆ ಕೆಲವೊಮ್ಮೆ ಮಳೆಯ ಪ್ರಮಾಣ ಕೂಡ ಹೇಳುವುದಕ್ಕೆ ಬರುವುದಿಲ್ಲ, ಒಂದೆರಡು ಸ್ಥಳಗಳಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಇವೆಲ್ಲ ವಿಚಾರ ಇಟ್ಟುಕೊಂಡೇ ನಾವು ನಮ್ಮ ತಯಾರಿಯನ್ನ ಪೂರ್ಣಗೊಳಿಸಿಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಭಾವನೆ. ಆತ್ಮೀಯರೇ, ನಿನ್ನೆ ನಾವು ರಾಷ್ಟ್ರೀಯ ರೈತ ದಿನವನ್ನ ಆಚರಣೆ ಮಾಡಿದ್ವಿ. ತಮ್ಮ ದಿನ, ನಮ್ಮ ಅನ್ನದಾತರ ದಿನ, ಇಡೀ ವಿಶ್ವಕ್ಕೆ ಅನ್ನ ನೀಡುವಂತಹ ಅನ್ನದಾತರ ದಿನವನ್ನ ನಾವು ನಿನ್ನೆ ರಾಷ್ಟ್ರೀಯ ಮಟ್ಟದೊಳಗ ಆಚರಣೆ ಮಾಡಿದ್ವಿ. ಬಹಳ ಸಂಭ್ರಮ ಸಡಗರಗಳಿಂದ ನಮ್ಮ ರೈತನನ್ನ ನಾವೆಲ್ಲರೂ ನೆನೆಸಿಕೊಂಡಿವಿ. ಬರೀ ಒಂದೇ ದಿವಸ ನೆನೆಸಿಕೊಳ್ಳುವುದಲ್ಲ, ಪ್ರತಿ ದಿನನೂ ನಾವು ಅನ್ನದಾತನನ್ನ ನೆನೆಸಿಕೊಳ್ಬೇಕು. ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಹಿಡ್ಕೊಂಡು ನಾವು ಏನು ವೈವಿಧ್ಯಮಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಸಂದರ್ಭದೊಳಗೆ ಅನ್ನದಾತರು ನಮ್ಮ ಸಲುವಾಗಿ ಯಾವ ರೀತಿಯಾದಂತಹ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅರಿವನ್ನ ನಾವು ಪ್ರತಿ ಹೆಜ್ಜೆಯೊಳಗೂ ನಾವು ಇವತ್ತಿನ ದಿವಸ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಅನ್ನ ಇರಬಹುದು, ನಮ್ಮ ಸಂಪನ್ಮೂಲಗಳಿರಬಹುದು, ನಾವು ಬಹಳ ವಿವೇಕಯುತವಾಗಿ ಬಳಸುವುದರ ಕಡೆ ಲಕ್ಷ್ಯ ವಹಿಸಬೇಕು. ಶರಣರು ಹೇಳಿದ್ರು ಮತ್ತೆ ಕಲಿಸಿದ್ರು ಕೂಡ, ನಾವು ಏನು ನಮ್ಮ ತಾಟಿನೊಳಗ ಆಹಾರ ಇರ್ತದ ಅದು ನಮಗೆ ಅನ್ನದಾತರು ನೀಡಿದಂತಹ ಒಂದು ಪ್ರಸಾದ. ಆ ಪ್ರಸಾದವನ್ನ ನಾವು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಒಂದೇ ಒಂದು ಅಗಳನ್ನ ಕೂಡ ನಾವು ವ್ಯರ್ಥ ಮಾಡದೆ ಅದನ್ನ ಸೂಕ್ತವಾಗಿ ಸೇವನೆ ಮಾಡುವುದರ ಕಡೆ ನಾವು ಲಕ್ಷ್ಯ ಕೊಡಲೇಬೇಕು. ಯಾಕಂತಂದ್ರೆ ಇವತ್ತು ಒಂದು ಕಾಳನ್ನ ನಾವು ಬೆಳಿಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಅನ್ನದಾತರು ಎಷ್ಟೆಲ್ಲಾ ಶ್ರಮ ಪಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅರಿವನ್ನ ನಾವು ಮಾಡಿಕೊಳ್ಬೇಕಾಗಿದೆ, ಅದನ್ನ ಅನುಭವಿಸಬೇಕು. ನಾವು ಅರಿವನ್ನ ಮಾಡಿಕೊಳ್ಳೋದಂತಂದ್ರೆ ಏನು, ನಾವು ಇವತ್ತಿನ ದಿವಸ ರೈತರು ಏನು ಹೊಲದೊಳಗೆ ಕಷ್ಟ ಪಡ್ತಾ ಇದ್ದಾರೆ, ಹೊಲದ ಆಚೆಗೂ ಕೂಡ ಏನು ಕಷ್ಟ ಪಡ್ತಾ ಇದ್ದಾರೆ, ವಾತಾವರಣದ ಸಂದರ್ಭದೊಳಗೆ ಏನು ಕಷ್ಟ ಪಡ್ತಾ ಇದ್ದಾರೆ, ಮತ್ತ ಈ ಸಮಾಜದ ಜೊತೆಗೆ ಇರುವಂತಹ ಸಂದರ್ಭದೊಳಗೆ ಯಾವ ಹೋರಾಟವನ್ನ ಅವರು ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನ ನಾವು ಅನುಭವಿಸಬೇಕು. ಅನುಭವಿಸಿದಾಗ ಅನ್ನದಾತರ ನೋವು ಏನನ್ನೋದು ಗೊತ್ತಾಗ್ತದ, ಅನ್ನದಾತರ ಮಹತ್ವ ಏನನ್ನೋದು ಗೊತ್ತಾಗ್ತದ. ಅದಕ್ಕೆ ನಾನು ನಮ್ಮ ಎಲ್ಲ ಕೆಳಗು ಮಿತ್ರರಲ್ಲಿ ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂತಂದ್ರೆ, ಅನ್ನದಾತರ ಒಂದು ಸೇವೆ ಏನದ ಬಹಳ ದೊಡ್ಡದಾದಂತಹ ಒಂದು ಮಹತ್ ಕಾರ್ಯ ಅವರು ಮಾಡ್ತಾ ಇರುವಂತಹದ್ದು. ಮನುಷ್ಯರಷ್ಟೇ ಅಲ್ಲ, ಇಡೀ ಸಕಲ ಜೀವರಾಶಿಗಳಿಗೆ ಅವರು ಆಹಾರವನ್ನ ನೀಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಜೀವಿಗಳಲ್ಲಿ ಚೈತನ್ಯವನ್ನು ತುಂಬುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಂಥವರಿಗೆ ನಾವು ಯಾವತ್ತೂ ನಮ್ಮ ಹೃದಯದೊಳಗೆ ಇಟ್ಟುಕೊಂಡು ಅವರನ್ನ ನೆನೆಸಿಕೊಳ್ತಾ ಇರಬೇಕು, ಮತ್ತು ಅವರು ಮಾಡಿದಂತಹ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಮನಸ್ಥಿತಿಯನ್ನ ನಾವು ಬೆಳೆಸಿಕೊಳ್ಬೇಕಾಗಿದೆ ಇವತ್ತಿನ ದಿವಸ. ವಿಶೇಷವಾಗಿ ಯಾರು ಕೃಷಿಯಿಂದ ವಿಮುಖವಾಗಿ ಬೇರೆ ಕಡೆ ಹೋಗಿ ಬೇರೆ ನೌಕರಿ ಮಾಡ್ತೀನಿ ಅನ್ನುವಂತಹ ಯುವಕರು ಕೂಡ ಇವತ್ತಿನ ದಿವಸ ಈ ಬಗ್ಗೆ ಯೋಚನೆ ಮಾಡಿ ಕೃಷಿ ಅನ್ನುವಂತಹದ್ದು ಎಷ್ಟು ಅದ್ಭುತವಾದಂತಹ ಒಂದು ಕಾರ್ಯ, ಎಷ್ಟು ಪವಿತ್ರವಾದಂತಹ ಒಂದು ಕಾರ್ಯ, ಅದರೊಳಗೆ ನಾವು ತೊಡಗಿಸಿಕೊಂಡ್ರೆ ಯಾವತ್ತೂ ನಮ್ಮ ಕೈ ಮೇಲಾಗಿರ್ತದ ಅನ್ನುವಂತಹ ಮಾತನ್ನ ನಮ್ಮ ಮನಸ್ಸಿನೊಳಗೆ ಗಟ್ಟಿಯಾಗಿ ತುಂಬಿಕೊಂಡ್ರೆ ಮತ್ತೆ ಆ ಒಂದು ಹೆಮ್ಮೆಯನ್ನ ನಾವು ಬೆಳೆಸಿಕೊಂಡ್ರೆ ಬಹುಶಃ ನಾವು ಮತ್ತೆ ಕೃಷಿಯ ಕಡೆಗೆ ಒಲವು ತೋರಿಸೋದಕ್ಕೆ ಸಾಧ್ಯ ಅದ ಅನ್ನುವಂತಹ ಮಾತು. ಆತ್ಮೀಯರೇ, ತಾವು ಕೃಷಿ ಮೇಳಗಳಲ್ಲಿ ಭಾಗವಹಿಸಿ ಅಲ್ಲಿ ಬಂದಂತಹ ಹೊಸ ಹೊಸ ವಿಚಾರಗಳನ್ನ ತಾವು ಕೃಷಿಯೊಳಗ ಅಳವಡಿಸಿಕೊಳ್ತಾ ಇದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ನಿನ್ನೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆವರಣದೊಳಗೆ ಏನು ಬಹಳ ದೊಡ್ಡ ಮೇಳ ನಡೀತು, ತೋಟಗಾರಿಕಾ ಮೇಳ. ಈ ಸಲದ್ದು 3 ದಿನಗಳವರೆಗೆ ಆ ಒಂದು ಮೇಳ ನಡೀತು. ಸಾಕಷ್ಟು ವೈವಿಧ್ಯಮಯವಾದಂತಹ ತಂತ್ರಜ್ಞಾನ, ವೈವಿಧ್ಯಮಯವಾದಂತಹ ಬೆಳೆಗಳು, ಹೊಸ ಹೊಸ ವಿಚಾರಗಳನ್ನ ಅಲ್ಲಿ ಪ್ರದರ್ಶನ ಮಾಡಲಾಯಿತು. ಅಂತಹ ಒಂದು ಮೇಳದೊಳಗೆ ತಾವು ಭಾಗವಹಿಸಿ ಬಂದಿದ್ದೀರಿ ಅಂಥೇಳಿ ನಾವು ತಿಳ್ಕೋತೀವಿ. ಇಂಥ ಮೇಳಗಳಲ್ಲಿ ನಾವು ಭಾಗವಹಿಸುವುದರಿಂದ ನಮ್ಮ ಜ್ಞಾನದ ಪರಿಧಿ ವಿಸ್ತಾರ ಆಗ್ತದೆ, ಮತ್ತು ನಾವು ಹೊಸದ್ ಏನು ಮಾಡಬಹುದು ನಮ್ಮ ಕೃಷಿಯೊಳಗೆ ಅನ್ನುವಂಥದ್ದು, ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ಇಟ್ಟುಕೊಂಡೇನೆ ಅದನ್ನ ಯಾವ ರೀತಿ ನಾವು ಸುಧಾರಣೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ನಮ್ಮ ಹೊಸ ಚಿಂತನೆಗಳನ್ನ ಆ ನಿಟ್ಟಿನೊಳಗೆ ನಾವು ತಳಿಬಹುದಾಗಿದೆ. ಅದಕ್ಕೆ ಇಂಥ ಮೇಳಗಳಲ್ಲಿ ಭಾಗವಹಿಸುವುದು ಸೂಕ್ತ ಅನ್ನುವಂಥ ಒಂದು ಭಾವನೆ ಇರಬೇಕಾಗ್ತದೆ. ಇರಲಿ, ಈಗ ಭಾಗವಹಿಸಿದವರಂತೂ ಆಯ್ತು, ಅವರಿಗೆ ಅಭಿನಂದನೆಗಳು. ಮತ್ತೆ ಮುಂದಿನ ದಿನಗಳಲ್ಲಿ ಭಾಗವಹಿಸ್ತೀವಿ, ಮುಂದೆ ಹಾಗೆ ಆಗ್ತಾವಲ್ಲ ಈ ಕೃಷಿ ಮೇಳಗಳು, ತೋಟಗಾರಿಕಾ ಮೇಳಗಳು ಹಾಗೆ ಆಗ್ತಾವ, ಅಲ್ಲಿ ನಾವು ಭಾಗವಹಿಸ್ತೀವಿ ಅನ್ನುವಂಥವರಿಗೂ ಕೂಡ ನಾವು ಈ ಸಂದರ್ಭದೊಳಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದುವರಿಯೋಣಂತ. ಆತ್ಮೀಯರೇ, ಸಂಶೋಧನೆಗಳು ನಡೀತಾ ಇರ್ತಾವ, ಅದೇ ರೀತಿಯಾಗಿ ಹವಾಮಾನ ಮುನ್ಸೂಚನೆಯೊಳಗೂ ಕೂಡ ಸಂಶೋಧನೆಗಳು ಮತ್ತ ಅದರಿಂದ ಸೌಲಭ್ಯಗಳು ಕೂಡ ನಮ್ಮ ಜನರಿಗೆ ಕೊಡುವಂತಹ ಒಂದು ಕೆಲಸ ಆಗ್ತಾ ಇರುವುದನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ತಮ್ಮ ಗಮನಕ್ಕೆ ತಂದಿವಿ. ಭಾರತೀಯ ಹವಾಮಾನ ಇಲಾಖೆಯವರು ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ಮುನ್ಸೂಚನೆ ನೀಡುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇದು ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ ಅಂತ ಹೇಳ್ಬಹುದು. ಮೊದಲ ರಾಜ್ಯ ಮಟ್ಟದೊಳಗ, ಆಮೇಲೆ ವಿಭಾಗೀಯ ಮಟ್ಟದೊಳಗ, ಆಮೇಲೆ ಜಿಲ್ಲಾ ಮಟ್ಟದೊಳಗ, ತಾಲೂಕು ಮಟ್ಟದೊಳಗ, ಈಗ ಗ್ರಾಮ ಪಂಚಾಯಿತಿ ಮಟ್ಟದೊಳಗ ಕೊಡುವಂತಹ ಒಂದು ವ್ಯವಸ್ಥೆ ಆಗ್ತಾ ಇರುವುದು ಗಮನಕ್ಕೆ ಬಂದದ. ಮತ್ತ ಈ ಬಗ್ಗೆ ಇಲಾಖೆ ಘೋಷಣೆ ಕೂಡ ಮಾಡಿರುವಂತದ್ದು ಬಹಳ ಸಂತೋಷದ ವಿಷಯ. ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಕರಾರವಕ್ಕಾದಂತಹ ಒಂದು ಸೂಚನೆ ಸಿಕ್ಕು ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಈ ಒಂದು ಮುನ್ಸೂಚನೆ ಆಧಾರ ಆಗ್ತದ ಮತ್ತ ಸರಿಯಾದಂತಹ ಒಂದು ಮಾರ್ಗವನ್ನು ತೋರಿಸ್ತದ ಅಂತೇಳಿ ನಾವು ನೀವೆಲ್ಲ ಭರವಸೆ ಹೊಂದೋಣ. ಯಾಕಪ್ಪ ಅಂತಂದ್ರೆ ಈ ಒಂದು ತಂತ್ರಜ್ಞಾನ ಏನದ ಇದು ಇಲ್ಲಿ ತನಕ ನಾವು ನೋಡಿವಿ ಸುಮಾರು 150 ವರ್ಷಗಳಿಂದ ಭಾರತೀಯ ಹವಾಮಾನ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ. 150 ವರ್ಷಗಳು ತುಂಬಿದವ ಇಲಾಖೆಯ ಸೇವೆಗೆ. 1875 ಹಿಡ್ಕೊಂಡು ಇಲ್ಲಿ ತನಕ ಬಹಳಷ್ಟು ಹಂತಗಳನ್ನ ಅದು ದಾಟಿ ಬಂದಿದೆ. ಮೊದಲ ಶುರುವಾದಂತಹ ಸಂದರ್ಭದೊಳಗೆ ಇಲಾಖೆ ಕೊಡುವಂತಹ ಮುನ್ಸೂಚನೆಗಳನ್ನ ನಾವು ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅಜಗಜಾಂತರ ವ್ಯತ್ಯಾಸ, ಆಕಾಶ ಪಾತಾಳಗಳ ಒಂದು ಅಂತರ ಇವತ್ತು ನಾವು ಕಾಣ್ತಾ ಇದ್ವಿ. ಹೊಸ ತಂತ್ರಜ್ಞಾನ ಬಂದು ನಿಖರವಾದಂತಹ ಒಂದು ಮಾಹಿತಿ ಇಲಾಖೆ ನೀಡ್ತಾ ಇರುವುದು ನಮಗ ನಿಮಗ ಎಲ್ಲರಿಗೂ ಹೆಮ್ಮೆಯ ವಿಷಯ ಅಷ್ಟೇ ಅಲ್ಲ, ಇದು ಒಂದು ದೊಡ್ಡ ಅಭಿವೃದ್ಧಿಯ ಸಂಕೇತ ಅಂತ ಹೇಳಿ ಹೇಳಬಹುದು. ಮತ್ತ ಜನಜೀವನಕ್ಕೆ ಸಮಾಧಾನ ಕೊಡುವಂತಹ ಒಂದು ವಿಷಯ ಅಂತ ಹೇಳಿ ಹೇಳಬಹುದು. ಒಂದು ಚಂಡಮಾರುತ ಇಷ್ಟೇ ಸಮಯಕ್ಕೆ ಬರ್ತದ, ಇಷ್ಟು ಸಮಯ ಇರ್ತದ, ಇದರಿಂದ ಇಷ್ಟೆಲ್ಲಾ ಹಾನಿ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಕರಾರುವಾಕ್ಕಾಗಿ ಇವತ್ತಿನ ದಿವಸ ಕೊಡುವಂತಹ ಒಂದು ಕೆಲಸ ಹವಾಮಾನ ಇಲಾಖೆ ಮಾಡ್ತಾ ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ ಅಂತ ಹೇಳಿ ಹೇಳಬಹುದು. ಆ ಒಂದು ವಿಕೋಪದಿಂದ ಏನೆಲ್ಲಾ ಸಮಸ್ಯೆಗಳು ಉದ್ಭವ ಆಗುವಂತಹದ್ದು, ಏನೆಲ್ಲಾ ನುಕ್ಸಾನ ಆಗುವಂತಹದ್ದನ್ನ ನಾವು ಹಿಂದಿನ ದಿನಗಳಲ್ಲಿ ನೋಡಿವಿ, ಹಿಂದಿನ ವರ್ಷಗಳಲ್ಲಿ ನೋಡಿವಿ. ಆದ್ರೆ ಅದೇ ಪ್ರಮಾಣದ ನುಕ್ಸಾನು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದೇ ಬಹಳ ದೊಡ್ಡ ನಿಟ್ಟುಸಿರು ಬಿಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಹಿಂದಕ್ಕೆಲ್ಲ ಚಂಡಮಾರುತಗಳು ಬಂದಾಗ ಇನ್ನೂ ತಯಾರಿ ಅಪೂರ್ಣ ಆಗ್ತಾ ಇದ್ದಂತಹ ಒಂದು ಸಮಯ, ನೂರಾರು ಸಾವಿರಾರು ಜೀವಗಳು ಬಲಿಯಾಗ್ತಾ ಇದ್ವು, ಲಕ್ಷಾಂತರ ಕೋಟಿಯಷ್ಟು ಆಸ್ತಿಪಾಸ್ತಿ ಹಾನಿಯಾಗ್ತಾ ಇತ್ತು. ಆದ್ರೆ ಈಗಿನ ದಿನಗಳಲ್ಲಿ ಹೇಳುವುದೇನಪ್ಪ ಅಂತಂದ್ರೆ ಜೀವ ಹಾನಿ ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಹವಾಮುನ್ಸೂಚನೆ ಪ್ರಗತಿಯನ್ನು ಸಾಧಿಸಿದ, ಇದು ನಮ್ಮ ನಿಮ್ಮೆಲ್ಲರಿಗೆ ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳಬಹುದು. ಮುಂದಿನ ದಿನಗಳಲ್ಲಿ ಸಹಿತ ಇನ್ನೂ ಕರಾರುವಾಕಾದಂತಹ ಒಂದು ಮಾಹಿತಿ ಇಲಾಖೆ ನೀಡಲಿ ಅಂತೇಳಿ ನಾವು ಭಾವಿಸೋಣ. ಮತ್ತ ಈಗೇನು ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ಸೂಚನೆ ಕೊಡುವಂತಹ ವಿಚಾರ ಇಲಾಖೆ ಹೇಳ್ತಾ ಇದೆ, ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದೊಳಗೂ ಕೂಡ ಇದು ಬಂದ್ರೆ ಆಶ್ಚರ್ಯ ಏನೂ ಇಲ್ಲ, ಹಂಗ ಆಗಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಶೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ದಿನಾಂಕ ಡಿಸೆಂಬರ್ 25 ಬರುವ ಮಂಗಳವಾರ ಡಿಸೆಂಬರ್ 31 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ಈ ಬಗ್ಗೆ ನಾನು ತಮಗ ಹೇಳಿಬಿಟ್ಟಿದ್ದೀನಿ. ವಿಸ್ತಾರವಾಗಿ ಈ ಬಗ್ಗೆ ನಾವು ಹೇಳುವುದೇನಪ್ಪ ಅಂತಂದ್ರೆ ಈ ವಾರ ಬಹುತೇಕ ಒಣ ವಾತಾವರಣ ಇದ್ರೂ ಕೂಡ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ನಾವು ಕಾಳಜಿಪೂರ್ವಕವಾಗಿ ಇರಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈ ಎರಡು ದಿವಸಗಳಲ್ಲಿ ವಾತಾವರಣ ಸ್ವಲ್ಪ ಏರುಪೇರು ಆಗಬಹುದು, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ ಆಗುವಂತಹ ಸಾಧ್ಯತೆಗಳು ಅದಾವ. ಗುರುವಾರದ ದಿವಸ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಶುಕ್ರವಾರದ ದಿನ ಎಲ್ಲಾ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಲ್ಲಲ್ಲಿ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಅದಕ್ಕೆ ನಮ್ಮ ರೈತ ಬಾಂಧವರು ಶುಕ್ರವಾರದ ದಿನವನ್ನ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಉಳಿದ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಮಳೆಗಳ ಜೊತೆಗೆ ಎಲ್ಲೋ ಕೆಲವು ಕಡೆ ಗುಡುಗು ಮಿಂಚುಗಳು ಕಂಡರೂ ಕಾಣಬಹುದು. ತಾವು ಯಾರು ಕೊಯ್ಲು ಮಾಡುವಂತಹ ಒಂದು ಸಂದರ್ಭದೊಳಗಿದ್ದೀರಿ, ಯಾರು ಬೆಳೆಗಳನ್ನ ಒಣಗಿಸಬೇಕು ಅನ್ನುವಂತಹ ಒಂದು ಕೆಲಸದೊಳಗಿದ್ದೀರಿ, ಮಾರಾಟ ಮಾಡುವಂತಹ ಕೆಲಸದೊಳಗಿದ್ದೀರಿ, ಸಾಗಾಟ ಮಾಡುವಂತಹದ್ರ ಕಡೆ ವಿಚಾರ ಮಾಡ್ತಾ ಇದ್ದೀರಿ, ಅಂಥವರು ಗಮನಿಸಬೇಕು ಮಳೆಯ ಪ್ರಮಾಣದ ಬಗ್ಗೆ ತಾವು ಯಾವುದೇ ಕಾರಣಕ್ಕೂ ಆತಂಕ ಪಡಬಾರದು. ಯಾಕಪ್ಪ ಅಂತಂದ್ರೆ ಮಳೆಯ ಪ್ರಮಾಣ ಅತಿ ಅತಿ ಅತಿ ಕಡಿಮೆ ಅದ, ಬಹಳ ಇಲ್ಲ, ಆದರೂ ಈ ಮಳೆ ಎಲ್ಲಾ ಕಡೆನೂ ಇಲ್ಲ ಅನ್ನುವಂಥದ್ದು ತಾವು ಗಮನಿಸಬೇಕಾದಂತಹ ಅಂಶ. ಅಲ್ಲಲ್ಲಿ ಅಂತ ನಾವು ಏನ್ ಹೇಳ್ತೀವಲ್ಲ, ಎಲ್ಲೋ ಕೆಲವು ಕಡೆ ಆಗುವಂತಹ ಮಳೆ, ಎಲ್ಲಾ ಕಡೆ ಆಗಂಗಿಲ್ಲ, ಎಲ್ಲೋ ಕೆಲವು ಕಡೆ ಆಗುವಂತಹ ಮಳೆ. ಅದಕ್ಕೆ ಈ ಬಗ್ಗೆ ತಾವು ವಿಚಾರ ಮಾಡಿ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬಾರದು, ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಈ ಎರಡು ದಿವಸ ಸ್ವಲ್ಪ ನೀವು ಕಾಳಜಿ ವಹಿಸಿದ್ರೆ ಉಳಿದ ದಿನಗಳಲ್ಲಿ ಮತ್ತೆ ಸಾಮಾನ್ಯವಾದಂತಹ ಒಂದು ವಾತಾವರಣ ಇದ್ದೇ ಇರುತ್ತದೆ, ಮಳೆಯಾಗುವಂತಹ ಸಾಧ್ಯತೆಗಳು ಉಳಿದ ದಿನಗಳಲ್ಲಿ ಇಲ್ಲ ಅನ್ನುವಂತಹ ಒಂದು ಸೂಚನೆ ನಮಗೆಲ್ಲರಿಗೂ ಸಮಾಧಾನ ನೀಡುವಂತದ್ದು. ಮತ್ತೆ ಈ ವಾರ ಮುಗಿದ ನಂತರ ಮುಂದಿನ ವಾರ ಕೂಡ ಒಣ ವಾತಾವರಣ ಇರುವಂತಹ ಒಂದು ಸಂದರ್ಭದ ಅದು ನಾವು ಈಗಿನ ಸದ್ಯದ ಮಟ್ಟಿಗೆ ನಾವು ಹೇಳುವುದಾದ್ರೆ, ಈಗ ನಿಂತು ನಾವು ಮುಂದಿನ ವಾರವನ್ನ ಹೇಳೋದಾದಪ್ಪ ಅಂತಂದ್ರೆ ಮುಂದಿನ ವಾರ ಕೂಡ ಒಣ ವಾತಾವರಣ ಇರ್ತದ ಅನ್ನುವಂಥದ್ದು. ಇದು ಸ್ಥೂಲವಾಗಾಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟು ಅದಾವ ಅನ್ನೋದನ್ನ ನಾವು ಜಿಲ್ಲಾವಾರು ಮಾಹಿತಿಯನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 25 ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 26 ತಾರೀಕು 35 ಮತ್ತು ಶುಕ್ರವಾರ 27 ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 20-21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 31-32 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 25 ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 26 ತಾರೀಕು 30 ಮತ್ತು ಶುಕ್ರವಾರ 27 ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 25 ತಾರೀಕು ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 26 ತಾರೀಕು 55, ಶುಕ್ರವಾರ 27 ತಾರೀಕು ಶೇಕಡ 80%. ರಾಯಚೂರು ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 18-19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 31-32 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 25, ಗುರುವಾರ 26 ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 27 ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 19-20 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 25 ತಾರೀಕು ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 26 ತಾರೀಕು 25 ಮತ್ತು ಶುಕ್ರವಾರ 27 ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 18-19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 25 ತಾರೀಕು ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಶೇಕಡ 10%, ಗುರುವಾರ 26 ತಾರೀಕು 35 ಮತ್ತು ಶುಕ್ರವಾರ 27 ತಾರೀಕು ಶೇಕಡ 80% ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 19-20 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 31-32 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 25 ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 26 ತಾರೀಕು 55, ಶುಕ್ರವಾರ 27 ತಾರೀಕು ಶೇಕಡ 85% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 18-19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 29-30 ಡಿಗ್ರಿ ಸೆಲ್ಸಿಯಸ್ ಏರಬಹುದಾಗಿದೆ. ಗಮನಿಸಬೇಕು ರೈತ ಮಿತ್ರರೇ, ಬಳ್ಳಾರಿ ಜಿಲ್ಲೆ ಒಳಗ ಉಳಿದ ಜಿಲ್ಲೆಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಸ್ವಲ್ಪ ಹೆಚ್ಚಿನ ಮಳೆ ಆಗಬಹುದಾಗಿದೆ. ಹೆಚ್ಚಿನ ಮಳೆ ಅಂತಂದ್ರೆ ಭಾರಿ ಮಳೆ ಅಂತಲ್ಲ, ಈಗೇನು ನಾವು ಅತಿ ಹಗುರ ಮಳೆ ಅಂತ ಹೇಳ್ತಾ ಇದ್ದೀವಿ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 25 ತಾರೀಕು ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 26 ತಾರೀಕು 20, ಶುಕ್ರವಾರ 27 ತಾರೀಕು ಶೇಕಡ 70% ಅನ್ನುವಂತಹ ಸೂಚನೆ ಅದ. ಕನಿಷ್ಠ ತಾಪಮಾನ ಬಾಗಲಕೋಟೆ ಜಿಲ್ಲೆ ಒಳಗ 18-19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 31-32 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 25 ಮತ್ತು ಗುರುವಾರ 26 ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಕನಿಷ್ಠ ತಾಪಮಾನ 20-21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 31-32 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇನ್ನು ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 25 ತಾರೀಕು ಅಲ್ಲದೆ ಶನಿವಾರ 28 ಮಂಗಳವಾರ 31 ತನಕ ಮಳೆ ಸಾಧ್ಯತೆಗಳು 10%, ಗುರುವಾರ 26 ತಾರೀಕು 40 ಮತ್ತು ಶುಕ್ರವಾರ 27 ತಾರೀಕು 70%. ಜಹೀರಾಬಾದ್ ತಾಲೂಕಿನೊಳಗ ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್ ಮತ್ತು ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಏರಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳ ಬಗ್ಗೆ ನಾವು ನೋಡಿದ್ವಿ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಹಂಗೇನಾದರೂ ಬದಲಾವಣೆ ಆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಆ ಆಪ್ ಅನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳಾದವ, ಅವುಗಳನ್ನು ಕೂಡ ನಿಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ತಾವು ಕಾಳಜಿ ವಹಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆಕಾಶವಾಣಿ ನಾವು ಸಣ್ಣವರಿರ್ಲಕ್ಕಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ ಕೃಷಿರಂಗ ಅನ್ನುವಂತ ಒಂದು ಪದ್ಯ ಬರ್ತದರಲ್ಲಿ, ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ್ಯ ಅಂತ ತಿಳ್ಕೊಂಡು ಎಷ್ಟು ಚಂದದು ರೈತರ ಹಾಡೋದು. ಇನ್ನೂ ಕೂಡ ಅದು ಮರೆಯಕ್ಕಾಗಲ್ಲ. ಯಾವಾಗ ಯೂಟ್ಯೂಬ್ ಬಂದು ಅದನ್ನ ಕೇಳ್ತಾ ಇರ್ತೀನಿ ನಾನು. ಎಲ್ಲಾ ಪ್ರಚಾರವನ್ನು ಮೊದಲು ಮುಟ್ಟಿಸಿರ್ತಕ್ಕಂಥದ್ದಂದ್ರೆ ಕೃಷಿರಂಗನೆ. ಈಗೀಗ ಮಾಧ್ಯಮಗಳು ಎಲ್ಲಷ್ಟು ಆಗಿಬಿಟ್ಟಿದ್ದಾವೆ. ಕೃಷಿರಂಗದೊಳಗೆ ನೋಡಿ ಎಷ್ಟು ಅದ್ಭುತವಾದಂತಹ ವಿಚಾರಧಾರೆಗಳು ಅಂತ ಕೇಳಿದ್ರೆ, ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಚರ್ಚೆಗಳು ಇವತ್ತ ಕೃಷಿ ಬಗ್ಗೆ ಆಗಿರ್ಬೋದು, ಈಗ ರೇಡಿಯೋಗಳೆಲ್ಲ ನಮಗೆ ಸಿಗ್ತಾ ಇಲ್ಲ. ಅವಾಗ ನಾವು ಏನಪ್ಪ ಅಂತಂದ್ರೆ ಸಣ್ಣವರಿದ್ದಾಗ ಒಂದೇ ರೇಡಿಯೋ ಇತ್ತು ನಮ್ಮೂರಾಗ, ಅದು ದೊಡ್ಡ ರೇಡಿಯೋ ಇತ್ತು. ಅದು ಇಟ್ಟು ಹಿಂಗೆ ಹಚ್ಚಿಬಿಟ್ಟಂದ್ರೆ ನಾವು ಗುಡಿ ಕಟ್ಟಿ ಕುಂತು ಅದಕ್ಕೆ ಕೇಳ್ತಾ ಇದ್ವಿ. ಕೃಷಿರಂಗದಾಗ ಬರ್ತಕ್ಕಂಥ ಹಾಡುಗಳಾಗಿರ್ಬೋದು, ವಾರ್ತೆಗಳಾಗಿರ್ಬೋದು, ಚಲನಚಿತ್ರಗಳಲ್ಲಿ ಕೂಡ ಒಳ್ಳೊಳ್ಳೆ ಹಾಡುಗಳಿದಾವೆ ಅದರಲ್ಲಿ. ಈಗ ಹಿಂದಿನ ಇದು ನೋಡ್ಕೊಂಡ್ರೆ ನಮಗನಿಸ್ತದ ಕೃಷಿರಂಗದ ಎಂದೂ ಇನ್ನು ಮರೆಯಕ್ಕಾಗಂಗಿಲ್ಲ. ಯಾಕಂದ್ರೆ ಇಡೀ ದೇಶಕ್ಕೆ ಒಳ್ಳೆ ಒಂದು ಪ್ರಚಾರವನ್ನು ಕೊಟ್ಟಿರತಕ್ಕಂಥದ್ದು ಆಕಾಶವಾಣಿ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಗುಲ್ಬರ್ಗ ಆಕಾಶವಾಣಿ ಅಂತಂದ್ರೆ ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ಕೊಂತ ಬರ್ತಾ ಇದೆ. ಅನೇಕ ಕವಿಗಳನ್ನ, ಸಾಹಿತಿಗಳನ್ನ, ಒಳ್ಳೊಳ್ಳೆ ವಿಚಾರಧಾರೆಗಳನ್ನ ಎಲ್ಲರ ಮನೆ ಮನೆಗೆ ಮುಟ್ಟುವಂತ ಕೆಲಸವನ್ನ ಆಕಾಶವಾಣಿ ಕಲಬುರಗಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಸಾಹಿತಿಗಳು, ಸ್ವಾಮೀಜಿಗಳದು ಅನೇಕ ಸಂದರ್ಶನಗಳನ್ನ ಪ್ರತಿಯೊಂದನ್ನು ನಾವೇನಪ್ಪ ಅಂದ್ರೆ ಕೇಳ್ತಾ ಇರ್ತೀವಿ. ಅದು ಬಹಳ ದೊಡ್ಡ ಕೆಲಸವನ್ನು ನಮ್ಮ ಆಕಾಶವಾಣಿ ಕಲಬುರಗಿ ಎಂದು ನಡೀತಕ್ಕಂಥದ್ದು ಕೂಡ ನನಗೆ ಬಹಳ ಖುಷಿಯನ್ನು ತರ್ತದೆ. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಶಿವರಾಯ್ ಟೊಣ್ಣೆ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಕೈಲ ಮನಿಯಾಗ ಮೀಟಿದ ಪ್ರಸಾದ ಮುಂದ ಉತ್ಪತ್ತಿ ಮಾತೆಗಳಿಗೆ ನಾಕೇನ ಮಗ ಚಾಳೋ ಆಕೆಯ ನಾಕಯ ತೋಮ ಕಾಕೆಯ ನಾಕಯ ತುಂಬ ತಿಂದೆ ನಂದು ಆಕನ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಹಂತಿ ಪದ. ಮಲ್ಲ ಅಲ್ಲ ನಿನ್ನ ಹೊರತ ಯಾರಿಲ್ಲ ಪುರವಿಗೆ ಬಿಸಮಿಲ್ಲ ಬಾರೋ ಬರವಂತ ಮಲ್ಲ ಅಲ್ಲ ನಿನ್ನ ಹೊರತ ಯಾರಿಲ್ಲ ಅಲ್ಲ ನಿನ್ನ ಹೊರತ ಯಾರಿಲ್ಲ ಬರವಂತ ಮಲ್ಲ ಅಲ್ಲೇ ಲಾಂಡೇ ರೇ ಕಾ ಜಪ